ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ. ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಈ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಕೃಷಿ ರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 565ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ನಾವು ಯಾವ ರೀತಿ ಕಳೆದ ವಾರ ನಿರೀಕ್ಷೆ ಮಾಡಿದ್ವಿ, ಅದೇ ರೀತಿಯಾಗಿ ವಾತಾವರಣದ ವರ್ತನೆ ಇತ್ತು ಅಂತೇಳಿ ಹೇಳಬಹುದು. ಕಳೆದ ವಾರ ತನಕನೂ ಅನೇಕ ಕಡೆಗಳಲ್ಲಿ ಇನ್ನೂ ಮಳೆಯಾಗಿರಲಿಲ್ಲ, ಮಳೆ ಸಲುವಾಗಿ ತಾವು ಕಾಯ್ತಾ ಇದ್ರಿ. ಅಂತ ಒಂದು ಸಂದರ್ಭದೊಳಗೆ ಈ ವಾರ ಏನದ ನಾವು ನಿರೀಕ್ಷೆ ಮಾಡದಂಗ, ಎಲ್ಲೆಲ್ಲಿ ಮಳೆ ಆಗಿರಲಿಲ್ಲ ಅಂತ ಒಂದು ಪ್ರದೇಶಗಳಲ್ಲಿ ಸಹಿತ ಈ ವಾರ ಮಳೆಯಾಗಿದ್ದನ್ನ ನಾವು ನೋಡಿವಿ. ಮತ್ತೆ ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ ಅಂದ್ರೆ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ವಿಚಾರ ಇತ್ತು. ಮೊದಲಿನ ಕೆಲವು ದಿನಗಳಲ್ಲಿ ಚದುರಿದಂಗ ಮಳೆಯಾಗುವಂತಹ ನಿರೀಕ್ಷೆಯನ್ನ ನಾವು ಮಾಡಬಹುದು. ಮುಂದಿನ ದಿನಗಳಲ್ಲಿ ಬಹುತೇಕ ವ್ಯಾಪಕವಾಗಿ ಮಳೆ ಆಗ್ತದ ಅನ್ನುವಂತಹ ಒಂದು ಏನು ತಜ್ಞರು ಹೇಳಿದ್ರು ಅಂದ್ರೆ ಒಂದು ವಾರದ ಅವಧಿಯೊಳಗೆ ಮೊದಲಿನ ಕೆಲವು ದಿವಸಗಳ ಹಂಗ ಇನ್ನ ಉಳಿದಂತಹ ದಿನಗಳು ಇಲ್ಲಿ ತನಕನು ಯಾವ ರೀತಿ ಅವರು ನಮಗ ಹೇಳಿದ್ರು, ಅದೇ ರೀತಿಯಾಗಿ ವಾತಾವರಣದ ಒಂದು ನಡವಳಿಕೆಯನ್ನ ವರ್ತನೆಯನ್ನ ನಾವು ಈ ವಾರ ನೋಡಿದ್ವಿ. ಹೆಂಗ ನಾವು ನಿರೀಕ್ಷೆ ಮಾಡದಂಗ ಆಯ್ತು ಅಂತಂದ್ರ ಸಂತೋಷ ಆಗೋದ್ರೊಳಗ ಯಾವುದೇ ಸಂದೇಹ ಇಲ್ಲ. ಇದು ಬಹುತೇಕ ಜನರ ಒಂದು ಅನಿಸಿಕೆ ಆಯ್ತು. ಆದ್ರೆ ಇನ್ನು ಕೆಲವು ಏರಿಯಾದೊಳಗ ಬಹಳ ಮಳೆಯಾಗಿ ಬಹಳಷ್ಟು ತೊಂದರೆ ಅನುಭವಿಸಿದ್ದನ್ನ ನಮ್ಮ ರೈತರು ನಮಗ ತಮ್ಮ ಆಡಿಯೋ ಮೂಲಕ ತಮಗ ತಿಳಿಸಿದ್ದಾರೆ, ಮತ್ತೆ ಮಾತಾಡಿ ಕೂಡ ಹೇಳಿದ್ದಾರೆ. ಆದ್ರೆ ಕೆಲವು ಭಾಗಗಳಲ್ಲಿ ಮಾತ್ರ ಇದನ್ನ ನಾವು ನೋಡ್ತಾ ಇದ್ದೀವಿ, ಹೆಚ್ಚಿನ ಮಳೆಯಾಗಿ ಹೆಸರಿನಂತಹ ಬೆಳೆಗಳು, ತೊಗರಿಯಂತಹ ಬೆಳೆಗಳು ಸಮಸ್ಯೆಯೊಳಗ ಸಿಕ್ಕಾಕೊಂಡವ, ಬಹಳಷ್ಟು ಲಾಸ್ ಆಗಿದೆ ಅನ್ನುವಂತಹ ಮಾತು ಕೂಡ ಅದ. ಆದ್ರೆ ಉಳಿದ ಕಡೆಗಳಲ್ಲಿ ಈ ವಾರ ಮಳೆಯಾಗಿದ್ದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸಿದಂಥವರು ಸಾಕಷ್ಟು ಸಂಖ್ಯೆ ಒಳಗ ಇದ್ದಾರೆ. ಇದು ನಮಗ ಒಂದು ಆನಂದ ಕೊಡುವಂತಹ ಒಂದು ಸಂಗತಿ ಅಂತ ಹೇಳಿ ಹೇಳಬಹುದು. ಇದೇ ಸಂದರ್ಭದೊಳಗೆ ಅನೇಕರು ಹೆಂಗ ಈ ಮಳೆ ನಿರಂತರವಾಗಿ ಅಂದ್ರೆ ಪ್ರತಿ ದಿವಸ ಮಳೆ ಬರುವಂತಹ ಒಂದು ಸನ್ನಿವೇಶ ಅಂತೂ ಇತ್ತು, ಅದೇ ರೀತಿಯಾಗಿ ಮಳೆ ಬಂದಿದ್ದಕ್ಕೆ ಕೃಷಿ ಕೆಲಸಗಳಲ್ಲಿ ಅಡೆತಡೆ ಆಗ್ತಾ ಇದೆ ಅನ್ನುವಂತಹ ಮಾತು ಕೂಡ ತಾವು ಹೇಳಿದ್ರಿ. ಯಾವಾಗ ನಿಲ್ತದ ಮಳೆ, ಮತ್ತೆ ಯಾವಾಗ ಹೊರಪು ಕೊಡ್ತದ, ಒಂದ್ ವೇಳೆ ಹೊರಪು ಕೊಟ್ಟು ಅಂತಂದ್ರೆ ನಮಗೆ ಬೇರೆ ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದ ಅನ್ನುವಂತಹ ಮಾತನ್ನು ಕೂಡ ತಾವು ಹೇಳಿದ್ರಿ. ಅದು ನಿಜ ಕೂಡ ಹೌದು. ಯಾಕಪ್ಪ ಅಂತಂದ್ರೆ ಹಸಿ ಹೆಚ್ಚಾಯ್ತು ಅಂತಂದ್ರೆ ಯಾವುದೇ ಕೆಲಸ ಮಾಡೋದಕ್ಕೆ ಬರುವುದಿಲ್ಲ. ಒಂದ್ ವೇಳೆ ನಾವು ಅದರೊಳಗೆ ಕೆಲಸ ಮಾಡಿದೀವಿ ಅಂತಂದ್ರೆ ಮತ್ತೆ ನೆಲ ಎಲ್ಲ ಬಿಗುದು ತೊಂದರೆ ಆಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತವ. ಅದರ ಜೊತೆಗೆ ಹಸಿ ಹೆಚ್ಚಾಗುವುದರಿಂದ ಕಳೆಗಳು ಬೆಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಅದು ಕೂಡ ನಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತವ. ಸಾಧ್ಯತೆಗಳು ಇರ್ತಾವೇನು, ಅನೇಕರು ತಾವು ಅದನ್ನ ಅನುಭವಿಸಿದ್ದೀರಿ ಕೂಡ. ಮಳೆ ಹತ್ತಿ ಕಳೆ ಚಿಗುರುವಂತಹ ಒಂದು ಪರಿಸ್ಥಿತಿ ಅದ ಅಂತೇಳಿ ತಾವು ಹೇಳಿದ್ದೀರಿ. ಎಲ್ಲ ಸನ್ನಿವೇಶಗಳನ್ನ ನೋಡಲಾಗಿ ನಾವು ಸ್ವಲ್ಪ ಸಮಾಧಾನಕರವಾದಂತಹ ಒಂದು ದೃಶ್ಯವನ್ನ ನಾವು ಈ ವಾರ ನೋಡ್ತಾ ಇದ್ದೀವಿ ಅಂತ ಹೇಳಿರಬಹುದು. ಅನೇಕ ಕಡೆಗಳಲ್ಲಿ ಒಳ್ಳೆ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ದನ್ನ ತಾವು ಹೇಳಿದ್ದೀರಿ. ಬಹಳ ಸಂತೋಷ. ಹೆಚ್ಚಿಗಾಯ್ತು ಅಂತಂದ್ರೆ ಏನ್ ತೊಂದರೆ ಇಲ್ಲ, ಮಳೆ ಏನೋ ಒಂದ್ ಸ್ವಲ್ಪ ಬೆಳೆಗಳಿಗೆ ತೊಂದರೆ ಆಗ್ತದ, ಮುಂದೆಲ್ಲ ರಿಕವರಿ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವ. ಒಣ ಬರಕ್ಕಿಂತ ಹಸಿ ಬರ ಲೇಸು ಅನ್ನುವಂತಹ ಮಾತು ನಾವಿಲ್ಲಿ ಗಮನಿಸಬೇಕು. ನೀರಾಯ್ತು ಅಂತಂದ್ರೆ ನಮಗ ಜಾನುವಾರುಗಳಿಗೆ ಮೇವಾಗುವಂತಹದ್ದು, ಆಮೇಲೆ ನಮ್ಮ ಅಂತರ್ಜಲದ ಮಟ್ಟ ನೀರು ಅಲ್ಲಿ ಸಂಗ್ರಹ ಆಗುವಂತಹದ್ದನ್ನು ಕೂಡ ನಾವು ನೋಡ್ತೀವಿ. ಅದಕ್ಕೆ ಮಳೆ ಆದಷ್ಟು ಚಲೋ, ಮಳೆ ಆಗಿದ್ರಿಂದ ಏನು ತೊಂದರೆ ಆಗಂಗಿಲ್ಲ. ಆದ್ರೆ ತಾತ್ಕಾಲಿಕವಾಗಿ ಇಂತಹ ಸಮಸ್ಯೆಗಳು ಎದುರಾಗ್ತವ, ಅದನ್ನ ನಾವು ಎದುರಿಸಿ ಅದಕ್ಕೆ ಒಂದು ಸೊಲ್ಯೂಷನ್ ಅಂತಂದ್ರೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನೊಳಗೆ ಯಾವತ್ತು ಪ್ರಯತ್ನ ಮಾಡಬೇಕು. ನಮ್ಮ ಅನುಭವ ನಮ್ಮ ಜೊತೆಗೆ ಇದ್ದೇ ಇರ್ತದೆ. ಕೆಲವೊಮ್ಮೆ ಬೇರೆಯವರು ಹೇಳುವಂತಹ ಸಲಹೆ ಸೂಚನೆಗಳೇನಿರ್ತಾವ, ತಜ್ಞರು ಹೇಳುವಂತಹ ಸಲಹೆ ಸೂಚನೆಗಳು, ಅವುಗಳ ಪ್ರಕಾರವಾಗಿ ತಾವು ಮಾಡ್ಕೋತ ಹೋದ್ರೆ ಎಲ್ಲ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ವಿಚಾರ ನಮ್ಮ ಮನಸ್ಸಿನೊಳಗೆ ಯಾವತ್ತು ಇರಬೇಕು. ತಾವು ಅನೇಕರು ನಮಗ ಆಡಿಯೋ ಮಾಡಿ ಕಳಿಸಿದ್ದೀರಿ, ತಮ್ಮ ಧ್ವನಿಯನ್ನ ನಾವು ಈಗ ಕೇಳೋಣ. ರೈತ ಸಂದೇಶ. ನಮಸ್ಕಾರ ಸರ್, ನಾವು ಕೊಳ್ಳೂರ್ಲಿಂದ ಮಲ್ಲಿಕಾರ್ಜುನ ಸೊಲಪಟ್ ಅವ್ರು ಮಾತಾಡತೀನ್ರಿ ಸರ್. ಸರ್, ಈ ವಾರ ಹೇಳಿದ್ರಿ ಸರ್ ವ್ಯಾಪಕ ಮಳೆ ಅಂತ ಹೇಳಿದ್ರಿ ಸರ್, ಅಡ್ವಾನ್ಸ್ ಹೇಳಿದ್ರಿ ಸರ್ ಈ ವಾರದ ಮಳೆ ಆಗಸ್ಟ್ 3 ನಂತರ ಮತ್ತ ಮಳೆ ಮುಂದುವರೈತ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಹೋದ ವಾರ ಒಂದು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಮತ್ತು ಒಂದು ಬಂಗಾಳ ಕೊಳ್ಳಿಯಲ್ಲಿ ವಾಯುಭಾರ ಕುಸಿತದಿಂದ ತೆಲಂಗಾಣ ಭಾಗ ಕಡೆಯಿಂದ ನಮ್ಮಲ್ಲಿ ಹೆಚ್ಚು ಮಳೆ ಆಗ್ಲಾತದ ಸರ್. ಈ ವಾರ ಸಂಪೂರ್ಣ ಮಳೆ ತೆಲಂಗಾಣ ನಮ್ಮ ಜೈರಾಬಾದ್ ಮೂಲೆಯಿಂದ ಹೊಂಟದ್ರಿ ಸರ್ ಈ ವಾರ ಮಳೆ. ಮತ್ತೊಂದು ಬಂಗಾಳ ಕೊಳ್ಳಿಯಲ್ಲಿ ವಾಯುಭಾರ ಕುಸಿತದಿಂದ ಮುನ್ಸೂಚನೆ ಪ್ರಕಾರ ಈ ಮತ್ತ ಇನ್ನೂ 5 ದಿನ ಮಳೆ ತೋರಿಸ್ಲತ್ತನ್ರಿ ಸರ್. ವೆದರ್ ರಿಪೋರ್ಟ್ ಡೇಲಿ ಹಂಟದಾಗ ತೋರಿಸ್ಲತ್ತನ್ರಿ. ಹೆಂಗೆ ನೀವು ಹೇಳಿದ ಪ್ರಕಾರ ಸರ್, ಮಂಗಳವಾರ ರಾತ್ರಿ 6:50 ಕೃಷಿರಂಗ ಪ್ರಕಾರ ಹೇಳಿದ ಪ್ರಕಾರ ಅವತ್ತು ರಾತ್ರಿ ಮಳೆ ಬಿದ್ದ ಸರ್, 80-90 ಹೇಳಿದ್ರಿ ಸರ್. ಅದೇ ಪ್ರಕಾರ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಇಂದು ಸೋಮವಾರ ಸರ್, ಬೇಗಿನ ಬೇಗನ ಬಿಸಿಲು ಹೆಂಗ ಇರ್ತೈತ್ರಿ ಸರ್, ಕಿರ್ಕತ್ ಬಿಸಿಲು ಇದ್ದಂಗ್ರಿ ಸರ್. ಬೇಗನ ಮಳೆ ಸಾಯಂಕಾಲ 4 ಗಂಟೆಲಿಂದ ಹೊಡೆತಿ ಮಾರು ಮಳೆ ಬರ್ತೈತ್ರಿ ಸರ್. ವಾರ ಪೂರ್ತಿ ವ್ಯಾಪಕಲಿಂದ ವ್ಯಾಪಕ ಮಳೆ ಬಂದದ್ರಿ ಸರ್. ಮತ್ ಸರ್, ನಿನ್ನೆ ಭಾರಿ ಮಳೆ ಬಿದ್ದದ್ರಿ ಸರ್, ಒಂದು ತಾಸು ದೀಡ್ ತಾಸ್ರಿ ಸರ್. ಶನಿವಾರ ದಿನ ಕೋಳೂರು ಕಮ್ಮದ್ರಿ ಸರ್, ಪಟ್ಪಳ್ಳಿ, ನಾಗದಿಲೆ, ಎಂಪಳ್ಳಿ, ದೇಗಲ್ಮಡಿ ಭಾರಿ ಭಾರಿ ಮಳೆ ಬಿದ್ದ ಸರ್. ಶುಕ್ರವಾರ ಪತ್ಯಾಪುರ್, ಕೊಳ್ಳೂರು, ನಾಗದಿಲೆ ಸುತ್ತಮುತ್ತ ಹಳ್ಳಿ ಬಿದ್ದದ ಸರ್. ಗುರುವಾರ, ಬುಧವಾರ ಇವೆರಡು ದಿನ ಸರ್ ಚಿಂಚೋಳಿ ತಾಲೂಕ ಸುತ್ತಮುತ್ತ ಎಲ್ಲಾ ಹಳ್ಳಿದಾಗ ಮಳೆ ಬಿದ್ದ ಸರ್. ಸರ್, 1/8/2022 ಮುಂಜಾನೆ ಸರ್, ಒಂದು ಅರ್ಧ ತಾಸಿನಿಂದ ಪೌನ್ ತಾಸು 40-45 ಮಿನಿಟ್ ಹೆಚ್ಚು ಕಡಿಮೆ ಅಂದ್ರೆ ಸಾಧಾರಣ ಮಳೆ ಬಿದ್ದದ ಸರ್. ಈಗ ಮೋಡ ಮುಸುಕಿದ ವಾತಾವರಣ ಮುಚ್ಕೊಂಡು ಕುಂತದ್ರಿ ಸರ್. ಇವತ್ತಿನ ದಿನ ರೈತರ ಪರಿಸ್ಥಿತಿ ಯಾಕೋ ಅಧೋಗತಿ ಕಾಣ್ತದ್ರಿ ಸರ್. ಯಾಕಂದ್ರ ಹೆಸರನ್ನ ಹಳ್ಳ ಹಿಡಿದವ್ರಿ ಸರ್, ನೀರಾಗ ನಿಂತವ್ರಿ ಸರ್. ಎಂತ ಗಡ್ಡಿ ಹೊಲ ಇದ್ದಿನ ಬಿ, ತೆಗ್ಗಿನ ಹೊಲ ಇದ್ದಿನ ಬಿ, ನೀರಿಡೆ ಭೂಮಿ ಇದ್ದಿನ ಬಿ, ನೀರಾಗಿ ನಿಂತಗಸಿ ಕೊಳತು ಹೋಗಂಗಾಗ್ಯವ್ರಿ. ತೊಗರಿ ಇದಾಗ್ಯವ್ರಿ, ಹೆಚ್ಚು 100-70% ಹೆಸರು ಆಗ್ಯವ್ರಿ ನಂಬಲ್ಲಿ. ಉದ್ದು 100-50% ಉದ್ದು ಆಗ್ಯವ್ರಿ ಸರ್. ಉದ್ದು ಕಮ್ಮವ್ರಿ ಈ ವರ್ಷ, ಸೋಯಿ ಹೆಚ್ಚಿಗವ್ರಿ. ಸೋಯಿದಾಗೂ ನೀರು ನಿಂತವ್ರಿ ಸರ್. ಈ ವಾರ ಪೂರ್ತಿ ಮಳೆ ಬಿದ್ಕೋದನ್ನು ಸರ್ ಮಿನಿಮಮ್ ಅನ್ನ ನಾವು ಹೋದ್ವಾರ ಹೇಳಿದ್ರಿ ಸರ್, ಒಂದ್ ವಾರ ಮಳೆ ಬರಬೇಡದ್ರಿ ಸರ್ ನಮಗ್. ಆದ್ರೆ ನಮಗ್ ನಾವ್ ಏನ್ ಬೀಳತ್ತೇವ ಸರ್, ಅದು ತದ್ವಿರುದ ನಡೆದಂಡ್ರಿ ಸರ್ ದೇವರೊಟ್ಟ. ಈ ವರ್ಷ ಮುಂಗಾರು ಮಳೆ 106-107% ಹೇಳಿದ ಪ್ರಕಾರ ಅದೇ ಪ್ರಕಾರ ಮಳೆ ಬೀಳತ್ತದ ಸರ್. ನಮಗ್ ಒಟ್ಟ ಅಸಿಲೇರಿ ಮಳೆ ಬರಬಾರ್ದ್ರಿ ಸರ್. ನಾಳೆ ಬಿಟ್ಟು ನಾಳೆ ಅಸಿಲೇರಿ ಬರ್ತದ್ರಿ ರೈತರಿಗೆ. ಆ ಅಸಿಲೇರಿ ಮಳೆ ಒಂದ್ ಹೊಯ್ತ ಅಂತ ಹೇಳ್ಕೊರಿ ಸರ್. ಒಂದ್ ಜರ ಏಟನ ಹೆಸರು ಕಾಣ್ತೇವ್ರಿ, ಸೋಯಾ ಜರ ಉದ್ದು ಜರ ಮಿಂಚುವ ಕಾಣ್ತೇವ್ರಿ, ಎಣ್ಣೆ ಸ್ಪ್ರೇ ಮಾಡಕ್ ಬರ್ತದ್ರಿ, ಟೈಮ್ ಸಿಗ್ತದ ಸರ್. ಎಷ್ಟು ಕಳೆ ನಾಶಕ ಎಣ್ಣೆ ಹೊಡೆದು ಹೊಲದಾಗ ಇದು ಮಾಡ್ದನ್ ಬಿ, ಎಡಿನೂ ಹೊಡ್ಸ್ಕೊಡಲ್ಲ ಹೊಂಟದ್ರಿ ಹೊಲಗಳು. ಈ ನಾವ್ ಎತ್ತಿದ್ದವ್ರು ಹೆಂಗನ ಆಳಮಂಗನ ಹಿಡ್ಕೊಂಡು ಎಡಿ ಪಿಡಿ ಏನಾನ ಹೊಡ್ಕೋತೇವ್ರಿ ಸರ್. ಎತ್ತಿಲ್ದವ್ರು ಏನಾದ್ರೂ ಪರಿಸ್ಥಿತಿ ಟ್ಯಾಕ್ಟರ್ ಬಿತ್ತಿಸ್ಕೊಂಡಿದ್ ಹೊಲಗಳು ಎಲ್ಲ ಎಣ್ಣೆ ಹೊಡೆದೀವ ಅಂತ ಹೊಲಗಳೆಲ್ಲ ಮತ್ತ ಉಲ್ಟಾ ಚಗರಿಕ್ಲತ್ತವ್ರಿ ಸರ್ ಹುಲ್ಲೆಲ್ಲಾರಿ. ಥ್ಯಾಂಕ್ ಯು ಸರ್. ಸರ್, ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಾ ಭಾಗಗಳಲ್ಲಿ ಗುರುವಾರ, ಶುಕ್ರವಾರ ಉತ್ತಮ ಮತ್ತು ಹಸಿ ಮಳೆಯಾಗಿದೆ ಸರ್. ನಮ್ಮ ಮಠಮಾರಿ ಗ್ರಾಮದಲ್ಲಿ ಗುರುವಾರ ಹಾಗೂ ಶುಕ್ರವಾರ ಗುಡುಗು ಸಹಿತ ಮಳೆಯಾಗಿದೆ ಸರ್. ಹತ್ತಿ ಬೆಳೆಗೆ ಮಳೆಯ ಕೊರತೆ ಇತ್ತು ಸರ್. ರಾಯಚೂರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಉತ್ತಮ ಮಳೆಯಾಗಿದೆ ಸರ್. ಎಲ್ಲ ರೈತರು ಕೃಷಿಯ ಕೆಲಸದಲ್ಲಿ ನಿರತರಾಗಿದ್ದಾರೆ ಸರ್. ಎಲ್ಲ ರೈತರಿಗೆ ಈ ವಾರ ಬಹಳ ಸಂತೋಷದಾಯಕವಾಗಿದೆ ಸರ್. ರಾಯಚೂರು ಜಿಲ್ಲೆಯಿಂದ ಮಠಮಾರಿ ಗ್ರಾಮದಿಂದ ವೀರನಗೌಡ ಎಲ್ಕೆ ಮಾಡುವ ಎಲ್ಲ ನನ್ನ ರೈತರಿಗೆ ಆಕಾಶವಾಣಿ ಕೇಂದ್ರಕ್ಕೂ ನಮಸ್ಕಾರಗಳು. ನಮಸ್ಕಾರ ಸರ್, ಬಸವಕಣ್ಣ ತಾಲೂಕು ಯಳವಂತಿಗಿಂತ ನಾಗೇಂದ್ರಪ್ಪ ಮೈಸೂರಿಗೆ ಮಾತಾಡ್ತೀನಿ ಸರ್. ಸರ್, ಶನಿವಾರ ದಿನ ಸಾಯಂಕಾಲ 4-5 ತನಕ ಭಯಂಕರ ಮಳೆ ಬಿತ್ತು ಸರ್. ನಮ್ಮಲ್ಲೆಲ್ಲ ಹಳ್ಳ ಕೊಳ ಎಲ್ಲ ತುಂಬಾಗ ನೋಡ್ರಿ ಸರ್. ಧನ್ಯವಾದಗಳು ಸರ್. ಸರ್, ನಾ ಲಿಂಡಿ ತಾಲೂಕು ಹಲಸಂಗಿಯಿಂದ ಡಾಕ್ಟರ್ ಭೂಪಾಲಿ ಅಂತ ಸಪ್ರೇಮ ನಮಸ್ಕಾರಗಳು ಸರ್. ಈಗ ಮುಂಜಾನೆ ಸರ್ ಇಲ್ಲಿ ಹಲಸಂಗಿ ಮಳೆ ನೋಡಿ ಸರ್, ನೋಡಕ್ ಇದು ವಾತಾವರಣ ಎಲ್ಲ ಮಳೆ ಬರ್ಲಾತಿ ಸರ್ ಜೋರ. ನಮಸ್ಕಾರ ಸರ್, ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ಅಡಿಗೆಯಿಂದ ಇವತ್ತು ಮೇಘ ಸಂದೇಶ ಕಾರ್ಯಕ್ರಮ ನಾವು ಹೊಸ ರೈತರ ಜೊತೆ ಕೇಳಿಸಿಕೊಂಡಾಗ ಅವರ ಅನಿಸಿಕೆಗಳನ್ನ ನಾವು ಇಲ್ಲಿ ಕೇಳಿದಾಗ ಈ ತರ ಅವ್ರು ಹೇಳಿರ್ತಕ್ಕಂಥದ್ದು ಮುಂದೆ ಇದೆ. ದಯವಿಟ್ಟು ಆ ವಿಚಾರಗಳನ್ನ ಹಂಚಿಕೊಳ್ಳೋಣ. ನೀವು ಫಸ್ಟ್ ಟೈಮ್ ಕೇಳಿದ್ರಲ್ಲಿ? ನಾ ಫಸ್ಟ್ ಟೈಮ್ ಕೇಳಿದ್ರಿ. ಏನ್ ಅನಿಸ್ತು ಈ ಕಾರ್ಯಕ್ರಮ ಏನು ಅಂತಂದ್ರೆ ಈ ಮುಂಚೆಯಾಗಿರುತ್ತೆ ಈಗಿನ ಒಂದು ಜನಮಾನಗಳಲ್ಲಿ ರೈತರಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥದ್ದು. ನಾವು ಮುಂಜಾಗ್ರತವಾಗಿ ಇದೇನು ಹೇಳ್ತಾ ಇದ್ರಿ, ಈಗ ಎರಡು ದಿವಸ ಮೂರು ದಿವಸ ಇವ್ರು ಏನ್ ನೀವು ಹೇಳ್ತೀರಿ ಅದು ಕರೆಕ್ಟ್ ಅದ. ಒಂದ್ ವೇಳೆ ಮಳೆ ಬರ್ತದ ಅಂತಂದಾಗ ನಾವು ಇವತ್ತಿನ ಜನಮಾನದಲ್ಲಿ 300-400 ರೂಪಾಯಿ ಕೊಟ್ಟು ನಾವು ಕೂಲಿ ಹೋಯ್ತೇವೆ, ಅದು ನಾವು ಬಿಡಬಹುದು ಒಂದ್ ದಿವಸ ಎರಡು ದಿವಸ. ಆಮೇಲೆ ನಿಮ್ಮಿಶ್ರ ವಾತಾವರಣ ಏನದ ಅಂತ ಹೇಳ್ತೀರಿ, ಆ ಮಿಶ್ರ ವಾತಾವರಣದಾಗ ನಾವು ಕೂಲಿ ಆಳು ಇದ್ರು ಕೂಡ ಒಂದು 50% ನಾವು ಕೆಲಸ ತಕ್ಕೊಬೋದು, ನಮಗದು ಲಾಸ್ ಇಲ್ಲ, ನಮ್ಗ ರೈತರಿಗೆ ಅನುಕೂಲ ಅದ, ಇದರಲ್ಲಿಂದ ಉಳಿತಾಯನೂ ಕೂಡ ನಮ್ಗದ. ಈ ಪ್ರತಿಯೊಬ್ಬರು ಕೂಡ ಈ ಆಪ್ ಯೂಸ್ ಮಾಡ್ಕೊಂಡು ಇದು ಮಾಹಿತಿ ನಾವು ತಗೋಬೇಕು. ರೈತರಪ್ಪ ಅಂತಂದ್ರೆ ಒಂದು ಬೆನ್ನೆಲುಬಂತ ಏನ್ ಸರ್ಕಾರ ಇರ್ತದ, ರೈತರು ಕೂಡ ಇಂಥವ್ ಎಲ್ಲ ಮಾಹಿತಿ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಸುಮ್ನೆ ಹೊಂಬನಾಗ ಮಾಡ್ಕೊತ ಹೋದ್ರೆ ಮುಂದಿನ ದಿನದಲ್ಲಿ ನಮ್ಗ ಆಹಾರ ಪದಾರ್ಥನೇ ಸಂಗ್ರಹಣೆ ಇರಲ್ಲ. ನಮ್ ಪ್ರತಿಯೊಬ್ರು ಕೂಡ ಯುವಕರು ಕೇಳಬೇಕು. ಧ್ವನಿಯ ಮೂಲಕ ತಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆತ್ಮೀಯರೆ, ಕಳೆದ ವಾರ ಯಾವ ರೀತಿ ನೀರಿನಿಂದ ಕೆಲವು ಕಡೆ ತೊಂದರೆಯಾಗಿದೆ, ಬೆಳೆಗಳು ನೀರಲ್ಲಿ ನಿಂತಾವ ಅನ್ನುವಂತಹ ಮಾತನ್ನ ನಮ್ಮ ರೈತರು ಹೇಳಿದ್ರು. ಅದೇ ರೀತಿಯಾಗಿ ಇನ್ನೂ ಕೆಲವರು ಮಾಹಿತಿ ಕಳಿಸಿ ಸಿಡಿಲಿನಿಂದ ತೊಂದರೆ ಉಂಟಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಚಿತ್ತಾಪುರ ತಾಲೂಕು ತೆಂಗಡಿಯೊಳಗ ಸಿಡಿಲಿನಿಂದ ಜಾನುವಾರುಗಳು ಹಸು ನೀಗಿದ್ದು ನಿಜಕ್ಕೂ ನೋವು ಕೊಡುವಂತಹ ಒಂದು ಸಂಗತಿ ಅಂತ ಹೇಳಬಹುದು. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಸಿಡಿಲು ಬೀಳುವಂತಹ ಒಂದು ಸಂದರ್ಭದೊಳಗ ಆ ಜಾನುವಾರುಗಳನ್ನ ಗಿಡಗಳಿಗೆ ಕಟ್ಟಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನ ನಾವು ಯಾವತ್ತೂ ನೆನಪಿನೊಳಗಿಡಬೇಕು. ಯಾಕಂತಂದ್ರೆ ನಾವು ಈ ಕಾರ್ಯಕ್ರಮದೊಳಗ ಎಷ್ಟು ಸಲ ಸಿಡಿಲಿನ ಬಗ್ಗೆ ಗುಡುಗು ಮಿಂಚುಗಳ ಬಗ್ಗೆ ಹೇಳಿವಿ, ಆ ಸಂದರ್ಭದೊಳಗ ತಮ್ಮ ಜಾನುವಾರುಗಳನ್ನ ದಯವಿಟ್ಟು ಗಿಡದ ಕೆಳಗೆ ಕಟ್ಟಬೇಡ್ರಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ವಿ. ಅದರ ಜೊತೆಗೆ ಯಾರಾದರೂ ಗಿಡದ ಕೆಳಗೆ ಹೋಗಿ ನಿಲ್ಲುವಂತಹ ಒಂದು ಮನಸ್ಸು ಮಾಡಿದರೆ ಅಂಥವರು ಕೂಡ ದಯವಿಟ್ಟು ಗಿಡದ ಕೆಳಗೆ ಹೋಗಿ ನಿಲ್ಲಬೇಡ್ರಿ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ನಾವು ಈ ಕಾರ್ಯಕ್ರಮದೊಳಗೆ ಹೇಳ್ತಾನೆ ಬಂದಿವಿ. ಇವತ್ತಿನ ದಿವಸ ಕೂಡ ಅದನ್ನೇ ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ಸಹಿತ ಅದನ್ನೇ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ನಾವು ಗಿಡದ ಕೆಳಗೆ ನಿಲ್ಲಬಾರದು. ಗಿಡದ ಕೆಳಗೆ ನಾವು ನಿಂತೀವಿ ಅಂತಂದ್ರೆ ಸಿಡಿಲು ಬಡಿಯೋದಕ್ಕೆ ನಾವು ಆಹ್ವಾನ ಕೊಟ್ಟಂಗಾಗ್ತದ, ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಂಗಾಗ್ತದ. ಇದೇ ಒಂದು ಘಟನೆ ತೆಂಗಳಿ ಒಳಗ ನಡೆದ. ದಯವಿಟ್ಟು ಈ ಮಾಹಿತಿಯನ್ನ ಗೊತ್ತಿರಲಾರದಂತಹ ರೈತರಿಗೆ ತಾವು ದಯವಿಟ್ಟು ತಿಳಿಸ್ರಿ. ಯಾಕಪ್ಪ ಅಂತಂದ್ರೆ ಜಾನುವಾರುಗಳು ಬಹಳ ಅಮೂಲ್ಯವಾದಂತಹದ್ದು, ಅವುಗಳು ಇರಲಾರದೆ ನಮ್ಮ ಕೃಷಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಮಾಯಕ ಜಾನುವಾರುಗಳು, ಅವಕ್ಕೆ ಏನೂ ಗೊತ್ತಾಗಂಗಿಲ್ಲ ಯಾವ ಸಂದರ್ಭದೊಳಗೆ ಗುಡುಗು ಬರ್ತದೆ, ಯಾವ ಸಂದರ್ಭದೊಳಗೆ ಮಿಂಚಿರ್ತದೆ, ಯಾವ ಸಂದರ್ಭದೊಳಗೆ ಸಿಡ್ಲು ಬಡಿತದೆ, ಗಿಡಕ್ಕೆ ಕಟ್ಟಿದ್ರೆ ಏನಾಗ್ತದೆ, ಕಟ್ಟಲಿಲ್ಲ ಅಂದ್ರೆ ಏನಾಗ್ತದೆ, ಕೊಟ್ಟಿಗೆ ಒಳಗಿದ್ರೆ ಏನಾಗ್ತದೆ, ಇರಲಿಲ್ಲ ಅಂದ್ರೆ ಏನಾಗ್ತದೆ ಅನ್ನುವಂಥ ಜ್ಞಾನ ಪಶುಗಳಿಗೆ ಇರುವುದಿಲ್ಲ. ಅದಕ್ಕೆ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಈ ಒಂದು ಮಾತನ್ನು ತಾವು ಯಾವತ್ತೂ ನೆನಪಿಡಬೇಕು, ಮತ್ತು ನಿಮ್ಮ ಸ್ನೇಹಿತರು ಅದನ್ನು ಅನುಸರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತಹ ವಿಚಾರ ಇಲ್ಲಿ ನೀವು ಅವರಿಗೂ ಕೂಡ ಹೇಳಿ ತಯಾರು ಮಾಡಬೇಕು. ಸಹಜವಾಗಿ ಮಳೆ ಬರುವಂತಹ ಸಂದರ್ಭದೊಳಗೆ ನಾವು ಗಿಡದ ಕೆಳಗೆ ಹೋಗಿ ನಿಲ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಹೋಗಿ ನಿಲ್ಲಬಾರದು ಅನ್ನುವಂತಹ ಗಟ್ಟಿ ಮನಸ್ಸನ್ನ ನಾವು ಮಾಡಬೇಕಾಗಿದೆ. ಅದಕ್ಕೆ ಈ ವಿಚಾರದ ಕಡೆ ತಾವು ಗಂಭೀರವಾಗಿ ಯೋಚಿಸ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೆ, ಈಗ ಏನು ಮಳೆ ಬರ್ತಾ ಇದೆ, ಸಾಕಷ್ಟು ಮಳೆ ಇದೆ ಅನ್ನುವಂತಹ ಸೂಚನೆ ನಮಗೆ ಯಾವಾಗ ಸಿಗ್ತದ ಅಂತಹ ಸಂದರ್ಭದೊಳಗೆ ನಾವು ಪ್ರಮುಖವಾದಂತಹ ಒಂದು ಕೆಲಸವನ್ನ ಮಾಡಲೇಬೇಕು, ಅದೇ ನೀರಿನ ಸಂಗ್ರಹ. ಮಳೆ ನೀರು ಬಹಳ ಅಪರೂಪವಾದಂತಹ ಅಮೃತ ಸಮಾನವಾದಂತಹ ನೀರು. ಆ ನೀರು ನಮಗೆ ಪ್ರಕೃತಿ ಉಚಿತವಾಗಿ ಕೊಡತಾ ಇದೆ. ಯಾವಾಗ ಅದು ಕೊಡತಾ ಇದೆ ಆ ಟೈಮ್ನೊಳಗೆ ಅದನ್ನು ನಾವು ಸಂಗ್ರಹ ಮಾಡಿ ಇಡೋದ್ರ ಕಡೆ ಬಹಳಷ್ಟು ಎಚ್ಚರವನ್ನ ವಹಿಸಬೇಕಾಗ್ಯದ. ಯಾಕಂತಂದ್ರೆ ಈ ಮಳೆ ನಿಂತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಮಳೆಗಾಗಿ ಕಾಯ್ತೀರಿ. ಮಳೆ ಬರಲಿಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಸಂದರ್ಭ ಎದುರಾದಾಗ ಈಗೇನು ಮಳೆ ನೀರನ್ನು ನಾವು ನೋಡ್ತಾ ಇದ್ದೀವಿ, ಆ ಮಳೆ ನೀರನ್ನು ನಾವು ಒಂದ್ ವೇಳೆ ಸಂಗ್ರಹ ಮಾಡಿ ಇಟ್ಟಿದ್ವಿ ಅಂತಂದ್ರೆ ತೊಂದರೆ ಆಗೋದಿಲ್ಲ. ಸಂಗ್ರಹ ಮಾಡೋದಕ್ಕೆ ಸಾಕಷ್ಟು ಹಾದಿಗಳದಾವ. ನಿಮ್ಮಲ್ಲಿ ಬೋರ್ವೆಲ್ಗಳು ಇದ್ದು ಅಂತಂದ್ರೆ ಅದಕ್ಕೆ ಮರುಪೂರ್ಣ ಆಗುವಂತಹ ಒಂದು ವ್ಯವಸ್ಥೆಯನ್ನ ಈ ಮಳೆ ನೀರಿನ ಮುಖಾಂತರ ತಾವು ಮಾಡಿಕೊಳ್ಬಹುದು. ಎಲ್ಲೆಲ್ಲಿ ಬಾವಿಗಳದಾವ, ಎಲ್ಲೆಲ್ಲಿ ಕಲ್ಯಾಣಿಗಳದಾವ, ಪುಷ್ಕರಣಿಗಳದಾವ, ಅಲ್ಲಿ ಈ ಮಳೆ ನೀರು ಹೋಗಿ ಸಂಗ್ರಹ ಆಗುವಂತಹ ಒಂದು ಕೆಲಸ ಆಯ್ತು ಅಂತಂದ್ರೆ ನಮ್ಮ ಉದ್ದೇಶ ಸಫಲ ಆಗೋದ್ರೊಳಗ ಯಾವುದೇ ಸಂದೇಹ ಇಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದು ಹೊಲದೊಳಗಾಯ್ತು, ಇನ್ನ ಮನೆಯೊಳಗ ಮನೆ ಮೇಲೆ ಏನ್ ನೀರು ಬೀಳ್ತದಲ್ಲ ಆ ನೀರನ್ನ ನಾವು ಸರಳವಾಗಿ ಹಿಡಿದಿಡೋದಕ್ಕ ಸಾಧ್ಯ ಅದ. ಈಗ ನೋಡ್ರಿ, ಜೋರಾಗಿ ಮಳೆ ಬರ್ತಿರ್ತದ, ಅವಾಗ ಏನಾಗ್ತದಪ್ಪ ಅಂತಂದ್ರ ಮನೆ ಮೇಲೆ ಬಿದ್ದಂತಹ ನೀರು ಒಂದ್ 5-10 ನಿಮಿಷದೊಳಗ ಹೊರನಳಿಗೆ ಮೂಲಕ ಅಥವಾ ಪನ್ನೊಳಿಗೆ ಮೂಲಕ ಇಲ್ಲಪ್ಪ ಅಂತಂದ್ರ ಪೈಪ್ಗಳ ಮೂಲಕ ಹೊರಗ ಜೋರಾಗಿ ಧಬ ಧಬ ಧಬ ಅಂತ ಹೇಳಿ ಬೀಳ್ತದ. ಒಂದು ಪ್ರಯೋಗವನ್ನ ಮಾಡಿ ನೋಡ್ರಿ, ನೀವು ಒಂದು ಡ್ರಮ್ ಅನ್ನ ಆ ಹೊರನಳಿಗೆ ಕೆಳಗಿಟ್ಟು ನೋಡ್ರಿ, 10 ನಿಮಿಷದೊಳಗ ಅದು ಆ ಡ್ರಮ್ ತುಂಬುತ್ತದ. ಇಂಥ ಒಂದಷ್ಟು ಡ್ರಮ್ಗಳನ್ನ ನೀವು ತುಂಬಿಟ್ಟುಕೊಂಡ್ರಿ ಅಂತಂದ್ರ ನಿಮ್ಮ ಮನೆಗೆ ಬಳಸೋದಕ್ಕಾಗ್ತದ. ಆ ಶುದ್ಧವಾದಂತಹ ನೀರು ಅಡಿಗೆಗೆ ಉಪಯೋಗ ಆಗ್ತದ, ಕುಡಿಯೋದಕ್ಕೆ ಉಪಯೋಗ ಆಗ್ತದ, ಎಲ್ಲಾ ಕೆಲಸಗಳಿಗೆ ಈ ನೀರು ಉಪಯೋಗ ಆಗ್ತದ. ಬಹಳ ಅಮೂಲ್ಯವಾದಂತಹ ನೀರು ಬಹಳಷ್ಟು ಸಂದರ್ಭದೊಳಗೆ ನಾವು ನೋಡ್ತಾ ಇದ್ದೀವಿ, ಅದು ಹರ್ಕೊಂಡು ಹೋಗ್ತದ, ರೋಡ್ ಮೇಲೆ ಹೋಗ್ತದ, ಗಟರಿಗೆ ಹೋಗ್ತದ, ನಾಲೆ ಒಳಗೆ ಹರಿದು ಹಾಳಾಗಿ ಹೋಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಈ ಒಂದು ವಿಚಾರದ ಕಡೆ ಗಂಭೀರವಾಗಿ ತಾವು ಗಮನ ಕೊಡಬೇಕು. ವಿಶೇಷವಾಗಿ ಮೇಲ್ಛಾವಣಿ ಮೇಲೆ ಬಿದ್ದಂತಹ ನೀರನ್ನ ನಾವು ಸಂಗ್ರಹ ಮಾಡಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡು ಯಾವಾಗ ಮಳೆ ಬರ್ತದ ಅದಕ್ಕೆ ನಾವು ತಯಾರಿ ಒಳಗೆ ಇರಬೇಕು ಅನ್ನೋದನ್ನ ಗಮನಿಸಬೇಕು. ಆತ್ಮೀಯರೇ, ಇದು ನೀರಿನ ಬಗ್ಗೆ ಆಯಿತು. ಇನ್ನ ಪ್ಲಾಸ್ಟಿಕ್ ಬಗ್ಗೆ ಒಂದು ಮಾತು. ಕಳೆದ ವಾರ ನಾವು ಡಾಕ್ಟರ್ ಸಂಜಯ್ ಗುಬ್ಬಿ ಅವರು ಮಾತಾಡಿದ್ದನ್ನ ಕೇಳಿದ್ವಿ, ಯಾವ ರೀತಿ ಪ್ಲಾಸ್ಟಿಕ್ ನಮಗೆ ಪೆಡಂಭೂತವಾಗಿ ಕಾಡ್ತಾ ಇದೆ, ನಮ್ಮ ಜೀವನವನ್ನ ಯಾವ ರೀತಿ ಅದು ಹಾಳುಗೆಡುತ್ತಾ ಇದೆ, ಅದರ ಜೊತೆ ಜೊತೆಗೇನೆ ಇಡೀ ಭೂಮಂಡಲದ ಜೀವಿಗಳೇನದವ, ಅವು ಭೂಮಿ ಮೇಲೆ ವಾಸಿಸುವಂತವ್ ಇರಬಹುದು, ವಾತಾವರಣದೊಳಗೆ ಇರುವಂತಹ ಜೀವಿಗಳಿರಬಹುದು, ಇಲ್ಲವೇ ಸಮುದ್ರದೊಳಗೆ ಸಾಗರದೊಳಗಿರುವಂತಹ ಜೀವಿಗಳು ಆಗಿರಬಹುದು, ಎಲ್ಲಾ ಜೀವಿಗಳಿಗೂ ಇದರಿಂದ ಕಂಟಕ ಒದಗಿದೆ ಅನ್ನುವಂತಹ ಮಾತನ್ನ ಸಂಜಯ್ ಗುಬ್ಬಿ ಅವರು ಹೇಳ್ತಾ ಇದ್ರು. ಅದರ ಕಡೆ ನಾವು ಇವತ್ತಿನ ದಿವಸ ಎಂದೂ ಇರಲಾರದಷ್ಟು ಗಮನವನ್ನ ಕೊಡಬೇಕಾಗಿದೆ. ಪ್ಲಾಸ್ಟಿಕ್ ಮುಕ್ತ ಜೀವನವನ್ನ ನಾವು ಇವತ್ತಿನ ದಿವಸ ನಡೆಸೋದ್ರ ಕಡೆ ಎಲ್ಲಾ ಕೆಲಸಗಳನ್ನ ಮಾಡಬೇಕಾಗಿದೆ. ಅದಕ್ಕೆ ಪ್ರಥಮ ಆದ್ಯತೆಯನ್ನು ನಾವು ಇವತ್ತಿನ ದಿವಸ ಕೊಡಬೇಕಾಗಿದೆ. ಒಮ್ಮೆ ಪ್ಲಾಸ್ಟಿಕ್ ಅನ್ನ ನಮ್ಮ ಜೀವನದಿಂದ ತೆಗೆದು ಒಗಿರಿ ಅನ್ನುವಂತಹ ಪ್ರಯೋಗ ಕೂಡ ಮಾಡುವುದು ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಪ್ಲಾಸ್ಟಿಕ್ಗೆ ಬಹಳಷ್ಟು ಹೊಂದ್ಕೊಂಡು ಬಿಟ್ಟಿವಿ, ಅದು ಇಲ್ಲ ಅಂತಂದ್ರೆ ಜೀವನ ನಡೆಯುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಜೀವನದೊಳಗೆ ಅದು ಹಾಸು ಹೊಕ್ಕಾಗಿದೆ. ಅದಕ್ಕೆ ಅದನ್ನ ನಮ್ಮ ಜೀವನದಿಂದ ತೆಗೆಯುವುದಕ್ಕೆ ಬಹಳ ಕಷ್ಟ ಆಗ್ತದ. ಆದ್ರೆ ಆ ಪ್ರಯೋಗವನ್ನ ನಾವು ಮಾಡಲೇಬೇಕಾಗ್ಯದ. ಅದಕ್ಕೆ ಜುಲೈ 1 ಏನು ಒಂದು ಸಲ ಬಳಸುವಂತಹ ಪ್ಲಾಸ್ಟಿಕ್ ಅನ್ನ ಸರ್ಕಾರ ನಿಷೇಧ ಮಾಡಿದೆ. ಅದಕ್ಕೆ ನಾವು ಹೊಂದಾಣಿಕೆಯಾಗಿ ಅದನ್ನ ಅನುಷ್ಠಾನಕ್ಕೆ ತರುವುದರ ಕಡೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೆ ಎಷ್ಟು ಸಾಧ್ಯದನೋ ಅಷ್ಟು ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋಣ. ಅದಕ್ಕೆ ತಾವು ಏನು ಮಾರ್ಕೆಟ್ಗೆ ಹೋಗ್ತಾ ಇರ್ತೀರಿ, ಅಂಗಡಿಗೆ ಹೋಗ್ತಾ ಇರ್ತೀರಿ, ಅಥವಾ ಯಾವುದೋ ಒಂದು ಸಾಮಾನು ತರುವುದಕ್ಕೆ ಹೋಗ್ತಾ ಇರ್ತೀರಿ, ಅಂತಹ ಸಂದರ್ಭದೊಳಗೆ ದಯವಿಟ್ಟು ಕೈ ಚೀಲಗಳನ್ನ ಉಪಯೋಗ ಮಾಡ್ರಿ. ನಾವು ಪ್ರತಿ ಸಲನೂ ಅಂಗಡಿಗೆ ಹೋದಾಗ ಹೊಸ ಚೀಲಗಳನ್ನ ತರುವುದನ್ನ ಬಿಟ್ಟು ಬಿಡೋಣ. ನಮ್ಮಲ್ಲಿ ಏನು ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಚೀಲಗಳದಾವ, ಬೇಕಾದ್ರೆ ಅವುಗಳನ್ನೇ ಉಪಯೋಗ ಮಾಡಿಕೊಂಡು ನಮ್ಮ ದಿನನಿತ್ಯ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಅಡ್ಡಿ ಇಲ್ಲ. ಆದರೂ ಮುಂದಿನ ದಿನಗಳಲ್ಲಿ ಸಹಿತ ಈ ಪ್ಲಾಸ್ಟಿಕ್ ಅನ್ನುವಂಥದ್ದನ್ನ ನಮ್ಮ ಜೀವನದಿಂದ ತೆಗೆದು ಹಾಕಬೇಕು ಅನ್ನುವಂಥದ್ದು ಯಾವತ್ತೂ ನಮ್ಮ ಮನಸ್ಸಿನೊಳಗ ಇಡೋಣ. ಆ ನಿಟ್ಟಿನೊಳಗ ಕಾರ್ಯ ಪ್ರವೃತ್ತರಾಗೋಣ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ನಾವು ಇವತ್ತಿನ ದಿವಸ ಮಾಡೋಣ. ಆತ್ಮೀಯರೇ, ಈಗ ಪುಷ್ಯ ಮಳೆ ನಿರ್ಗಮಿಸ್ತಾ ಇದೆ. ನಾಳೆ ಪುಷ್ಯ ಮಳೆ ಹೋಗಿ ಆಶ್ಲೇಷ ಮಳೆ ಬರ್ತಾ ಇದೆ. ಪುಷ್ಯ ಮಳೆ ಅಂದ್ಕೊಂಡಂಗ ಮಧ್ಯಮ ವೃಷ್ಟಿಯನ್ನ ಸುರಿಸ್ತದ ಅಂತ ಹೇಳಿದ್ರು. ಮುಂಗಾರು ಈ ಸಂದರ್ಭದೊಳಗ ಚುರುಕಾಗ್ತದ ಅನ್ನುವಂತಹ ಮಾತು ಕೂಡ ಇತ್ತು. ಹಲವು ಕಡೆ ಕುಂಭದ್ರೋಣ ಮಳೆ ಆಗ್ತದ ಅನ್ನುವಂತಹ ಮಾತನ್ನ ಹೇಳಿದ್ರು. ಮಲೆನಾಡು ಕರಾವಳಿಗಳಲ್ಲಿ ಸುರಿ ಮಳೆಯಾದ್ರೆ ಉತ್ತರ ಒಳನಾಡಿನೊಳಗ ಜಡಿ ಮಳೆ ಆಗ್ತದ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು. ಉತ್ತರ ಭಾರತದ ನದಿಗಳಲ್ಲಿ ಪ್ರವಾಹದ ಭೀತಿ ಉಂಟಾಗ್ತದ ಅನ್ನುವಂತಹ ಮಾತು ಕೂಡ ಇತ್ತು. 1 ಮತ್ತು 2 ಚರಣಗಳಲ್ಲಿ ಕರ್ನಾಟಕದ ಕರಾವಳಿಯೊಳಗ ಕೆಲವು ಕಡೆ ನಿರಂತರ ಮಳೆ ಆಗ್ತದ ಅನ್ನುವಂತಹ ಒಂದು ಸೂಚನೆ ಇತ್ತು. ಇದು ಪುಷ್ಯ ಮಳೆ ಬಗ್ಗೆ. ಬಹುತೇಕ ಪುಷ್ಯ ಮಳೆ ಮಧ್ಯಮ ವೃಷ್ಟಿಯಾಗ ಕೆಲವು ಸಂದರ್ಭದೊಳಗೆ ಚಲೋ ಮಳೆಯನ್ನೇ ತಂದದ ಅಂತ ಹೇಳಬಹುದು. ಮುಂಗಾರು ಚುರುಕಾಗಿದ್ದರಿಂದ ಈ ಎಲ್ಲ ಮಳೆ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಕೆಲವು ಕಡೆ ತಮಗೆಲ್ಲ ಅನುಭವಕ್ಕೆ ಬಂದದ ಈಗ ಒಳ್ಳೆ ಮಳೆಯಾಗಿ ನಾಲೆ ಹಳ್ಳಗಳು ತುಂಬಿ ಹರಿದಾವ. ಆದ್ರೆ ಉತ್ತರ ಭಾರತದ ನದಿಗಳಲ್ಲಿ ಏನು ಪ್ರವಾಹ ಭೀತಿ ಅನ್ನುವಂತಹ ಮಾತಿತ್ತು, ಅದು ಬಹುಶಃ ಆಗಿಲ್ಲ ಅನ್ನುವಂತಹ ಸಂಗತಿಯನ್ನ ನಾವು ಗಮನಿಸಬಹುದು. ಇನ್ನು ಬರುವಂತಹ ಒಂದು ಆಶ್ಲೇಷ ಮಳೆ, ಆಶ್ಲೇಷ ಮಳೆ ಕೂಡ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಜಡಿ ಮಳೆ ಆಗ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಜ್ಯದೊಳಗೆ ಮುಂಗಾರು ಚುರುಕಾಗಿರುವಂತೆ ಕಂಡುಬಂದರೂ ಸಹಿತ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹೆಚ್ಚಿಗೆ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. 1 ಮತ್ತು 4 ಚರಣಗಳಲ್ಲಿ ಸಾಧಾರಣ ವೃಷ್ಟಿ ಯೋಗ ಅದ. 2 ಮತ್ತು 3 ಚರಣಗಳಲ್ಲಿ ಬಿಸಿಲು ಹೆಚ್ಚಾಗಬಹುದು. ಉತ್ತರ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗುತ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ದಿನಾಂಕ 3 ನಾಲ್ಕು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನಾರು ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ದಿನಾಂಕಗಳನ್ನು ಗಮನಿಸಬೇಕು. ಆಗಸ್ಟ್ ಮೂರು ನಾಲ್ಕು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನಾರು ಈ ದಿನಗಳಂದು ಆಶ್ಲೇಷ ಉತ್ತಮ ಮಳೆಯನ್ನ ತರಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಆಗಸ್ಟ್ ಮೂರರಿಂದ ಬರುವ ಮಂಗಳವಾರ ಆಗಸ್ಟ್ ಒಂಬತ್ತರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಳೆಯ ವಾತಾವರಣವನ್ನ ನಾವು ನೋಡಬಹುದು. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಮತ್ತೆ ಗುಡುಗು ಮಿಂಚು ಇರುವಂತಹ ಸಂದರ್ಭ ಕೂಡ ನಾವು ಈ ವಾರ ನೋಡಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಈ ವಾರ ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗುತ್ತದೆ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮೊದಲಿನ ಮೂರು ದಿವಸಗಳು ಅಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ ಮೂರು ನಾಲ್ಕು ಐದು ಈ ದಿನಗಳಂದು ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಕೆಲವು ಕಡೆ ಉತ್ತಮ ಮಳೆ ಆಗುವುದು. ಆಮೇಲೆ ಶನಿವಾರ ಆರನೇ ತಾರೀಕಿನಿಂದ ಮಂಗಳವಾರ ಒಂಬತ್ತನೇ ತಾರೀಕಿನ ತನಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಈ ನಾಲ್ಕು ದಿನಗಳಲ್ಲಿ ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಹೇಳಬೇಕು ಅಂತಂದ್ರೆ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅಂಥೇಳಿ ಹೇಳಬೇಕು ಅಂತಂದ್ರೆ ಇಲ್ಲಿ ಒಂದೇ ಒಂದು ಅಂಕಿಯಾದ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾವಾರು ಪ್ರತ್ಯೇಕವಾಗಿ ಹೇಳುವಂತಹ ಒಂದು ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ವಾರಪೂರ್ತಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡಬಹುದು, ಗಮನಿಸಬೇಕು. ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡಿವಿ. ಗುಡುಗು, ಮಿಂಚು, ಸಿಡಿಲು ಇವುಗಳ ಸನ್ನಿವೇಶ ಕೂಡ ನಾವು ಈ ವಾರ ನೋಡಬಹುದಾಗಿದೆ. ಅದಕ್ಕೆ ದಯವಿಟ್ಟು ಎಚ್ಚರಿಕೆಯಿಂದಿರಬೇಕು. ನಮ್ಮ ರೈತ ಬಾಂಧವರು ತಮ್ಮ ಜಾನುವಾರುಗಳನ್ನು ಸುರಕ್ಷಿತವಾದಂತಹ ಸ್ಥಳಗಳಲ್ಲಿ ಕಟ್ಟಬೇಕು. ಈ ವಾರ ಬಹಳ ಉತ್ತಮವಾದಂತಹ ಮಳೆಯನ್ನ ನಾವು ಪಡಿಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅದರ ಪ್ರಮಾಣವನ್ನ ತಾವು ನೋಡಿದ್ರೆ ಬಹುಶಃ ಆತಂಕ ಕೂಡ ಆಗ್ತದೆ. ಎಲ್ಲೆಲ್ಲಿ ಮಳೆಯಾಗಿಲ್ಲ ಅಲ್ಲಿ ಏನು ತೊಂದರೆ ಇಲ್ಲ, ಆದರೆ ಎಲ್ಲಿ ಮಳೆಯಾಗಿದೆ ಮತ್ತಲ್ಲಿ ಮಳೆ ಬಂತಪ್ಪ ಅಂತಂದ್ರೆ ಸಮಸ್ಯೆ ಆಗ್ತದೆ ಅಂತೇಳಿ ತಾವು ಅನ್ಬಹುದು. ಆದರೂ ಕೂಡ ಅನಿವಾರ್ಯ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾಗ್ತದೆ. ಅದಕ್ಕೆ ನಾವು ತಯಾರಿಯನ್ನ ಮಾಡಿಕೊಳ್ಬೇಕು. ಕಲಬುರಗಿ ಜಿಲ್ಲೆಯೊಳಗೆ ಈ ವಾರ ಕಲಬುರಗಿ, ಬೀದರ್, ಯಾದಗಿರಿ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕುಗಳು ಸೆಂಚುರಿ ಮಾಡಬಹುದು ಅನ್ನುವಂತಹ ವಿಚಾರದ. ಕಲಬುರಗಿ ಜಿಲ್ಲೆ ಒಳಗೆ 112 ಮಿಲಿಮೀಟರ್ನಷ್ಟು ಮಳೆಯಾಗಬಹುದು. ಬೀದರ್ ಜಿಲ್ಲೆ ಒಳಗೆ 133 ಮಿಲಿಮೀಟರ್ನಷ್ಟು ಮಳೆಯಾಗಬಹುದು. ಯಾದಗಿರಿ ಜಿಲ್ಲೆ ಒಳಗೆ ಎಲ್ಲಕ್ಕಿಂತ ಹೆಚ್ಚು 136 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ 123 ಮಿಲಿಮೀಟರ್ನಷ್ಟು ಮಳೆಯಾದ್ರೆ ಝೈರಾಬಾದ್ ತಾಲೂಕಿನೊಳಗೆ 130.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಸೆಂಚುರಿಗೆ ಸಮೀಪ ಇರುವಂತಹದ್ದು 93.7 ಮಿಲಿಮೀಟರ್ನಷ್ಟು ಮಳೆ ರಾಯಚೂರು ಜಿಲ್ಲೆ ಒಳಗೆ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಜಾಪುರ ಜಿಲ್ಲೆ ಒಳಗೆ 80 ಮಿಲಿಮೀಟರ್ನಷ್ಟು ಮಳೆಯನ್ನ ನಿರೀಕ್ಷೆ ಮಾಡಿದರೆ ಕೊಪ್ಪಳ ಜಿಲ್ಲೆ ಒಳಗೆ 68 ಮಿಲಿಮೀಟರ್ನಷ್ಟು ಮಳೆ ನಾವು ನಿರೀಕ್ಷೆ ಮಾಡಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ ಎಲ್ಲಕ್ಕಿಂತ ಕಡಿಮೆ ಅಂದ್ರೆ 42 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗೆ 73 ಮಿಲಿಮೀಟರ್ನಷ್ಟು ಉತ್ತಮ ಮಳೆಯನ್ನ ಪಡಿಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಟ್ಟಿನೊಳಗೆ ಈ ಚಿತ್ರ ನೋಡಿದ್ರೆ ಬರುವ ವಾರ ಕೂಡ ಅದ್ಭುತವಾದಂತಹ ಮಳೆಯನ್ನ ನಾವು ನೋಡಬಹುದು. ಅದಕ್ಕೆ ತಾವು ಈಗಿನಿಂದಲೇ ತಯಾರಿ ಮಾಡಿಕೊಂಡು ಎಲ್ಲೆಲ್ಲಿ ನೀರು ನಿಂತಾವ ಅಂತ ಪ್ರದೇಶಗಳಿಂದ ನೀರು ಹೊರಗಾಕುವಂತಹ ಒಂದು ಕೆಲಸ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇದು ಕಷ್ಟದ ಕೆಲಸ. ಈಗಾಗಲೇ ಹಸಿಯಾಗಿರುವಂತಹ ನೆಲದೊಳಗೆ ಈ ಕೆಲಸಗಳನ್ನು ಮಾಡ್ಕೋತ ಹೋದ್ರೆ ಬಹಳ ತೊಂದರೆ ಆಗ್ತದೆ. ಆದ್ರೆ ತಾವು ಗಮನಿಸಬೇಕು, ಯಾವಾಗ ನೀವು ಹೊಲ ತಯಾರು ಮಾಡ್ತಾ ಇರ್ತೀರಿ ಅವಾಗ ಹೊರಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಂಡೇ ನಾವು ಮಾಡಬೇಕಾಗ್ತದೆ. ಅಂದ್ರೆ ಒಳ್ಳೆ ಒಳ್ಳೆ ಒಂದು ಡ್ರೈನೇಜ್ ಅಂತಂದ್ರೆ ಬಸ್ಸಿದ ಹೋಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ಯಾವತ್ತೂ ಮಾಡಿಕೊಂಡಿರಬೇಕು. ಯಾರ್ಯಾರು ಇನ್ನೂ ತನಕ ಅದರ ಕಡೆ ಗಮನ ಹರಿಸಿಲ್ಲ, ಮುಂದಿನ ಏನು ಸೀಸನ್ಗಳು ಬರ್ತಾವ ಆ ಸೀಸನ್ಗಳಲ್ಲಿ ಈ ಒಂದು ವ್ಯವಸ್ಥೆಯ ಕಡೆ ತಾವು ಗಮನ ಹರಿಸಬೇಕಾಗ್ತದೆ. ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ತಮ್ಮ ನೆನಪಿಗೆ ತರೋದೇನಪ್ಪ ಅಂತಂದ್ರೆ, ಬರುವ ವಾರ ಒಳ್ಳೆಯ ಮಳೆ ವಾತಾವರಣವನ್ನು ನಾವು ನಮ್ಮ ಭಾಗದ ಜಿಲ್ಲೆಗಳಲ್ಲಿ ನೋಡಬಹುದು. ಮೊದಲಿನ ಮೂರು ದಿವಸಗಳು ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಉಳಿದಂತಹ ನಾಲ್ಕು ದಿನಗಳಲ್ಲಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಬರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಇರಬಹುದಾಗಿದೆ ಅನ್ನುವಂತಹ ಮಾತು ಕೂಡ ಇಲ್ಲಿ ಗಮನೀಯವಾದಂತಹದ್ದು. ಅದಕ್ಕೆ ಈ ಎಲ್ಲ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಈ ಬಗ್ಗೆ ಮಾಹಿತಿ ಬೇಕು ಅನ್ನುವಂಥವರು ತಮ್ಮ ಮೊಬೈಲ್ನೊಳಗೆ ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿರಬೇಕಾಗ್ತದೆ. ಯಾರು ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಈ ಆಪ್ ಅನ್ನು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ದಾಮಿನಿ ಅನ್ನುವಂಥ ಆಪ್ ಬರುತ್ತದೆ, ಅದು ಸಿಡಿಲಿನ ಬಗ್ಗೆನೇ ಹೇಳುತ್ತದೆ. ಅದರ ಜೊತೆಗೆ ಮೇಘದೂತ ಅನ್ನುವಂಥ ಆಪ್ ಏನದ, ಅದು ಕೃಷಿ ಮತ್ತು ವಾತಾವರಣ ಎರಡನ್ನೂ ಕೂಡ ತಮಗೆ ಸೂಚಿಸ್ತದ. ಅದಕ್ಕೆ ಈ ಆಪ್ಗಳು ತಮ್ಮ ಮೊಬೈಲ್ನೊಳಗೆ ಇರಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 565ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ಹುರುಳಿ. ಕೃಷಿರಂಗದಲ್ಲಿ ಈಗ ದೇವಕ್ಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ನಾಗರ ಪಂಚಮಿ ಹಾಡು. ನಾಗರ ಪಂಚಮಿ ಹಬ್ಬಕ್ಕ ನಗೈ ಗಾಲರಿಲಕ್ಕ ನಾಗರ ಪಂಚಮಿ ಹಬ್ಬಕ್ಕ ನಗೈ ಗಾಲರಿಲಕ್ಕ ನಾಗರ ಪಂಚಮಿ ಹಬ್ಬಕ್ಕ ನಗೈ ಗಾಲರಿಲಕ್ಕ ಜಳಕ ಮಾಡುವ ಪಕ್ಕ ಜಲಿಯುವ ಗಲಿಬೇಕ ನಾಗರ ಪಂಚಮಿ ಹಬ್ಬಕ್ಕ ನಾಗರ ಪಂಚಮಿ ಹಬ್ಬಕ್ಕ ನಗೈ ಗಾಲರಿಲಕ್ಕ ನಾಗರ ಪಂಚಮಿ ಹಬ್ಬಕ್ಕ ನಗೈ ಗಾಲರಿಲಕ್ಕ ನಾಗರ ಪಂಚಮಿ ಹಬ್ಬಕ್ಕ ನಗೈ ಗಾಲರಿಲಕ್ಕ ಗುಳಿ ಕಡಿಸ್ಯಾರ ಕಮನೆ ಬಕ ಜಯ ಸಹಿತವ ಕುಂತ ಹೋಗ್ಲಕ ನಗೈ ಗಾಲರಿಲಕ ಬೇಸೈತವ ಕುಂತ ಹೋಗ್ಲಕ ನಗೈ ಗಾಲರಿಲಕ ಬೇಸೈತವ ಕುಂತ ಹೋಗ್ಲಕ ನಗೈ ಗಾಲರಿಲಕ ಬೇಸೈತವ ಕುಂತ ಹೋಗ್ಲಕ ನಗೈ ಗಾಲರಿಲಕ ಮಾಡಿಯ ಕಳವತ್ತ ಯಾರು ಬರಲಿಲ್ಲ ನಗೈ ಗಾಲರಿಲಕ ಕಳವತ್ತ ಎನ್ನಗ ಬರಲಿಲ್ಲ ನಗೈ ಗಾಲರಿಲಕ ಕಳವತ್ತ ಎನ್ನಗ ಬರಲಿಲ್ಲ ನಗೈ ಗಾಲರಿಲಕ ನಿಂಬೆಯ ಬನದಾಗ ತುಂಬಿತ್ತಲನ್ನ ಬಳಗ ಕಳವತ್ತ ಯಾರು ಬರಲಿಲ್ಲ ದೇವಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ನಾಗರ ಪಂಚಮಿ ಹಾಡು ಕೇಳಿದರೆ, ಈಗ ಗುಂಜ್ ಬಬಲಾದಿಯ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ನಾಗರ ಪಂಚಮಿ ಹಾಡು. ನಾಡಿಗೆ ಬರುವಾದ ನಾಗರ ಪಂಚಮಿ ಕೋಲು ಕೋಲೆ, ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ, ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ, ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ, ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ, ನಾನು ನಮ್ಮ ತಂಗಿ ಒಂದ ತಾನೇ ದಾರ ಕೋಲು ಕೋಲೆ, ನಾಗಯ್ಯ ಹೋಗಿ ಬರುವೇಕೆ ರನ್ನಾದ ಕೋಲು ಕೋಲೆ, ನಾಗಯ್ಯ ಹೋಗಿ ಬರುವೇಕೆ ರನ್ನಾದ ಕೋಲು ಕೋಲೆ, ನಾಗಯ್ಯ ಹೋಗಿ ಬರುವೇಕೆ ರನ್ನಾದ ಕೋಲು ಕೋಲೆ, ನಾಗಯ್ಯ ಹೋಗಿ ಬರುವೇಕೆ ರನ್ನಾದ ಕೋಲು ಕೋಲೆ, ನಾಗಯ್ಯಾಗಲಿ ಹೋಗಿ ಬರುವೇಕೆ ತಂಗಮ್ಮ ಕೋಲು ಕೋಲೆ, ಸಿರಿಗಂಧದ ಚಿಂಪೆ ಮರುತೇವೆ ರನ್ನಾದ ಕೋಲು ಕೋಲೆ, ಸಿರಿಗಂಧವ ಸಿಂಪೆ ಮರುತೇವೆ ರನ್ನಾದ ಕೋಲು ಕೋಲೆ, ಸಿರಿಗಂಧದ ಸಿಂಪೆ ಮರುತೇವೆ ರನ್ನಾದ ಕೋಲು ಕೋಲೆ, ಸಿರಿಗಂಧದ ಸಿಂಪೆ ಮರುತೇವೆ ರನ್ನಾದ ಕೋಲು ಕೋಲೆ, ಸಿರಿಗಂಧದ ಸಿಂಪೆ ಮರತೆ ಕೊಳ್ಳಿನ ನಾರು ಮರತೆ ಕೋಲು ಕೋಲೆ, ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ, ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ, ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ, ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ, ಬಿರಿ ಬಿರಿ ಹೋಗ್ಯಾಳೆ ಬಕುಲಾಗ ನಿಂತಾಳೆ ಕೋಲು ಕೋಲೆ, ಬಾಗಲಿ ಬಾವೈನ ಸಳ ಮಂಚ ರನ್ನ ಕೋಲು ಕೋಲೆ, ಬಾಗಲೆ ಭಾವೈನ ಸಳ ಮಂಚ ರನ್ನಾದ ಕೋಲು ಕೋಲೆ, ಬಾಗಲೆ ಭಾವೈನ ಸಳ ಮಂಚ ರನ್ನಾದ ಕೋಲು ಕೋಲೆ, ಬಾಗಲೆ ಭಾವೈನ ಸಳ ಮಂಚ ರನ್ನಾದ ಕೋಲು ಕೋಲೆ, ಮನಗಿದ ಭಾವಯ್ಯ ಮೈ ಮರದಾನೆ ಕೋಲು ಕೋಲೆ, ಜರತಾರದ ಚರಗ ಸೆಳದಾನೆ ರನ್ನಾದ ಕೋಲು ಕೋಲೆ, ಜರತಾರದ ಚರಗ ಸೆಳದಾನೆ ರನ್ನಾದ ಕೋಲು ಕೋಲೆ, ಜರತಾರದ ಚರಗ ಸೆಳದಾನೆ ರನ್ನಾದ ಕೋಲು ಕೋಲೆ, ಜರತಾರದ ಚರಗ ಸೆಳದಾನೆ ರನ್ನಾದ ಕೋಲು ಕೋಲೆ, ಬಿಡಬೇಡ ಬಾವಯ್ಯ ಬಿಳಿ ಮತ್ತ ಉದರ್ಯಾವ ಕೋಲು ಕೋಲೆ, ಜರತಾರದ ಚರಗ ಹರದಾವ ರನ್ನಾದ ಕೋಲು ಕೋಲೆ, ಜರತಾರದ ಚರಗ ಹರದಾವ ರನ್ನಾದ ಕೋಲು ಕೋಲೆ, ಜರತಾರದ ಚರಗ ಹರದಾವ ರನ್ನಾದ ಕೋಲು ಕೋಲೆ, ಜರತಾರದ ಚರಗ ಹರದಾವ ರನ್ನಾದ ಕೋಲು ಕೋಲೆ, ಜರತಾರದಲ್ಲಿ ಚರಗ ಹರದಾವ ಬಾವಯ್ಯ ಕೋಲು ಕೋಲೆ, ಅಕ್ಕ ಕೇಳಿದರ ಬೈರಾಳ ರನ್ನಾದ ಕೋಲು ಕೋಲೆ, ಅಕ್ಕ ಕೇಳಿದರ ಬೈದಾಳ ರನ್ನಾದ ಕೋಲು ಕೋಲೆ, ಅಕ್ಕ ಕೇಳಿದರ ಬೈದಾಳ ರನ್ನಾದ ಕೋಲು ಕೋಲೆ, ಅಕ್ಕ ಕೇಳಿದರ ಬೈದಾಳ ರನ್ನಾದ ಕೋಲು ಕೋಲೆ, ಹಳ್ಳಿಗಳವ ಕೊಟ್ಟ ಕೊಳ್ಳಿಗಳ ಕೊಟ್ಟ ಕೋಲು ಕೋಲೆ, ಮತ್ತೆ ನಾಗಯ್ಯ ಭೂಸಂದೇವರನ್ನಾದ ಕೋಲು ಕೋಲೆ, ಮತ್ತೆ ನಾಗಯ್ಯ ಭೂಸಂದೇವರನ್ನಾದ ಕೋಲು ಕೋಲೆ, ಮತ್ತೆ ನಾಗಯ್ಯ ಭೂಸಂದೇವರನ್ನಾದ ಕೋಲು ಕೋಲೆ, ಮತ್ತೆ ನಾಗಯ್ಯ ಭೂಸಂದ ನಿಮ್ಮ ತಂಗಿ ಮಯರಿಗ ರನ್ನಾದ ಕೋಲು ಕೋಲೆ ಮನೆಯಾಗ ನಿಮ್ಮ ತಂಗಿ ಮಯರಿಗ ರನ್ನಾದ ಕೋಲು ಕೋಲೆ ಮನೆಯಾಗ ನಿಮ್ಮ ತಂಗಿ ಮಯರಿಗೆ ರನ್ನಾದ ಕೋಲು ಕೋಲೆ ಮನೆಯಾಗ ನಿಮ್ಮ ತಂಗಿ ಮಯರಿಗೆ ರನ್ನಾದ ಕೋಲು ಕೋಲೆ ರಂಜನೆಗೆ ಕಟೆ ಮೇಲ ತೇಡೇಟದೆ ಗಂಧ ಕೋಲು ಕೋಲೆ ಯಾಕೆ ತಂಗಿಯಮ್ಮ ತಡವಾಗಿ ರನ್ನಾದ ಕೋಲು ಕೋಲೆ ಯಾಕೆ ತಂಗಿಯಮ್ಮ ತಡವಾಗಿ ರನ್ನಾದ ಕೋಲು ಕೋಲೆ ಯಾಕೆ ತಂಗಿಯಮ್ಮ ತಡವಾಗಿ ರನ್ನಾದ ಕೋಲು ಕೋಲೆ ಯಾಕೆ ತಂಗಿಯಮ್ಮ